ಆಲೂಗಡ್ಡೆಗೆ ತೊಂದರೆ ಕೊಡ್ತಕ್ಕಂತಹ ಒಂದು ಪ್ರಮುಖವಾದಂತಹ ಕೀಟ ಇದು. ಯಾವ ಸಂದರ್ಭದಲ್ಲಿ ಬರುತ್ತೆ, ಇದರ ಲಕ್ಷಣಗಳು ಹೇಗಿರುತ್ತೆ? ಸರ್ವೇ ಸಾಮಾನ್ಯವಾಗಿ ಇಲ್ಲೆಲ್ಲ ಲೋಕಲ್ ಜನಗಳು ಇದನ್ನ ಕರಿಕಡ್ಡಿ ರೋಗ, ಕರಿಕಡ್ಡಿ ರೋಗ ಅನ್ನೋದು ವಾಡಿಕೆ. ಹೌದು, ಆಡು ಭಾಷೆನಲ್ಲಿ ಕರಿಕಡ್ಡಿ ರೋಗ ಅಂತ ಹೇಳ್ತಾರೆ. ಅದು ರೋಗ ಅಲ್ಲ, ಒಂದು ನುಸಿಪೀಡೆಯಿಂದ ಬಾಧೆಗುಂಟಾಗಿರ್ತಕ್ಕಂಥದ್ದು. ಇದೇನಪ್ಪಾ ಅಂದ್ರೆ, ನಾವು ಈ ಒಂದು ನಾಟಿ ಮಾಡಿದ ಒಂದು 60 ದಿನ, 2 ತಿಂಗಳು, 2 ತಿಂಗಳು ಆದ್ಮೇಲೆ ಕಂಡು ಬರುತ್ತೆ. ಸ್ವಲ್ಪ ಕಡಿಮೆ, ಏನು ಒಂದು 60 ದಿನದ ಕೆಳಗಡೆ ಇರುತ್ತಲ್ಲ, ವಿರಳ, ತುಂಬಾ ಕಡಿಮೆ. ಆಮೇಲೆ ಚೆನ್ನಾಗಿ ಏನಾದ್ರು ಮಳೆ ಆಗಿಲ್ಲ ಅಂದ್ರೆ, ಚೆನ್ನಾಗಿ ಮಳೆ ಆಗಿಲ್ಲದಂಗೆ ಅಲ್ಲಿ ಸ್ವಲ್ಪ ಒಣ ವಾತಾವರಣ, ಒಣ ಪ್ರದೇಶ ತರ ಇದ್ದಾಗ ಅದಕ್ಕೆ ಒಂದು ಪೂರಕವಾದಂತ ವಾತಾವರಣ ಸಿಕ್ಕಂಗಾಗ್ಬಿಡುತ್ತೆ. ನೀರಿನ ಅಭಾವ ಕಡಿಮೆ ಇದ್ದಂತ ಸ್ಥಳಗಳಲ್ಲಿ ಇದರದ ಬಾಧೆ ಕೂಡ ಜಾಸ್ತಿ ಇರುತ್ತೆ. ಹೆಂಗೆ ಅಂದ್ರೆ, ಎಲೆಗಳಲ್ಲಿ ಒಂದು ಪಿಟಿಎಲ್ ಅಂತ ಏನ್ ಹೇಳ್ತೀವಲ್ಲ, ಅದು ಉದ್ದಕ್ ಬಂದ್ಬಿಡುತ್ತೆ. ಪಿಟಿಎಲ್ ಏನು ಇರುತ್ತಲ್ಲ, ಅದು ಉದ್ದಕ್ ಬಂದಿರುತ್ತೆ, ಆಮೇಲೆ ಸ್ವಲ್ಪ ಮುದುರ್ಕೊಂಡಿರುತ್ತೆ, ಆಮೇಲೆ ಕರ್ರಗಾಗ್ಬಿಡುತ್ತೆ. ರೈತರು ಬಹಳ ಚೆನ್ನಾಗಿ ಗುರುಸ್ಬೋದು. ಅದು ಏನಂದ್ರೆ, ಈ ಪಿಟಿಎಲ್ ಎಲೆ ಮುಂಭಾಗ ಇರುತ್ತಲ್ಲ, ತುಂಬಾ ಉದ್ದಕ್ ಬಂದಿರುತ್ತೆ. ನಾರ್ಮಲ್ ಸೈಜ್ ನಾಗಿರಂಗಿಲ್ಲ, ಉದ್ದಕ್ ಬಂದಿರುತ್ತೆ, ಮುದುರು ಬಂದಿರುತ್ತೆ, ಆಮೇಲೆ ಕಪ್ಪುಗೆ ಕಾಣ್ತಾ ಇರುತ್ತೆ. ಇದೇನಂದ್ರೆ, ಸಾಮಾನ್ಯವಾಗಿ ಯಾವ್ದಾದ್ರು ಒಂದು ನುಸಿ ಪೀಡೆಗಳನ್ನ ನಾಶ ಮಾಡತಕ್ಕಂತ ಔಷಧಿಗಳನ್ನ ಬಳಸ್ಕೊಬೋದು. ಫೆನ್ಪೈರಾಕ್ಸಿಮೇಟ್ ಇರ್ಬೋದು, ಅವಮೆಕ್ಟಿನ್ ಇರ್ಬೋದು, ಆಮೇಲೆ ಇನ್ನು ಇದಕ್ಕಿಂತ ಬೆಸ್ಟ್ ಅಂದ್ರೆ ಸಲ್ಫರ್ನ ಮೊರೆ ಹೋಗ್ಬೋದು. 4 ಗ್ರಾಮ್ ಸಲ್ಫರ್ನ 1 ಲೀಟರ್ ನೀರಿನಲ್ಲಿ ಬೆರೆಸ್ಕೊಂಡ್ಬಿಟ್ಟು ಗಿಡಗಳಿಗೆ ಎಲೆ ಕೆಳಭಾಗದಲ್ಲಿ ಮತ್ತೆ ಮೇಲ್ಭಾಗದಲ್ಲಿ, ಕೆಳಭಾಗದಲ್ಲಿ ಎರಡು ಕಡೆ ಸಿಂಪಡಣೆ ಮಾಡಬೇಕಾಗುತ್ತೆ. ಈ ರೀತಿ ಮಾಡೋದ್ರಿಂದ ಈ ಒಂದು ನುಸಿ ಪೀಡೆ ಬಾಧೆನ ನಾವು ಕಂಟ್ರೋಲ್ಗೆ ತರಬಹುದು, ನಿರ್ವಹಣೆಯನ್ನ ಮಾಡಬಹುದು. ಒಂದ್ ವೇಳೆ ಇದನ್ನ ಕಂಟ್ರೋಲ್ ಮಾಡಲಿಲ್ಲ ಅಂತ ಅಂದ್ರೆ ಏನ್ ತೊಂದರೆ ಆಗುತ್ತೆ ಸರ್? ಕಂಟ್ರೋಲ್ ಮಾಡದೆ ಇದ್ದ ಪಕ್ಷದಲ್ಲಿ ಏನಾಗುತ್ತೆ ಅಂದ್ರೆ, ಇದು ಎಲೆಗಳ ಕೆಳಭಾಗದಲ್ಲಿ ಸೇರ್ಕೊಂಡ್ಬಿಟ್ಟು ಕಾಂಡದಲ್ಲಿ ಎಲ್ಲ ರಸ ಇರ್ತಾ ಇರುತ್ತಲ್ಲ, ಅವಾಗ ಬೆಳವಣಿಗೆ ಕುಂಠಿತಗೊಳ್ಳುತ್ತೆ. ಬೆಳವಣಿಗೆ ಕುಂಠಿತಗೊಂಡಾಗ ಏನಾಗುತ್ತೆ ಅಂದ್ರೆ, ಇಳುವರಿ ಕಡಿಮೆ ಆಗುತ್ತೆ. ಆಬ್ವಿಯಸ್ಲಿ ಈ ಬೆಳವಣಿಗೆ ಯಾವಾಗ ಸರಿಯಾಗಲ್ಲ, ಇಳುವರಿ ಆಟೋಮೆಟಿಕ್ ಆಗಿ ಕಡಿಮೆ ಆಗುತ್ತೆ. ಆ ಮೂಲಕ ಆರ್ಥಿಕವಾಗಿ ನಮ್ಮ ಕೃಷಿಕರಿಗೆ ನಷ್ಟ ಸಂಭವಿಸುತ್ತೆ. ಈ ನುಸಿ ಬಾಧೆಯನ್ನ ಹೇಗೆ ನಿರ್ವಹಣೆ ಮಾಡ್ತಕ್ಕಂಥದ್ದು ಅನ್ನುವಂತ ವಿಚಾರಗಳನ್ನ ಇದುವರೆಗೆ ತಿಳಿಸಿದ್ರಿ. ಇನ್ನು ಈ ಗೆಡ್ಡೆ ಕೊರಿತಕ್ಕಂತ ಹುಳು, ಇದು ಯಾವ ಸಂದರ್ಭದಲ್ಲಿ ಬರುತ್ತೆ ಮತ್ತೆ ಹೇಗೆ ಇದರ ಲಕ್ಷಣಗಳು ಕಾಣಿಸುತ್ತೆ? ಇದು ಗಿಡಗಳು ಒಂದು 45 ದಿನ ದಾಟಿ ಆದ್ಮೇಲಿಂದನೇ ಎಲ್ಲ ಸ್ಟಾರ್ಟ್ ಆಗ್ಬಿಡುತ್ತೆ. ಅಂದ್ರೆ ಇದು 2 ಟೈಮಲ್ಲೂ ಕೂಡ ರೈತರಿಗೆ ಕಾಣಿಸ್ಕಾಣುತ್ತೆ. ಒಂದು ಬೆಳವಣಿಗೆ ಟೈಮಲ್ಲಿ, ಅಂದ್ರೆ ಗಿಡ ಬೆಳೀತಿರ್ಬೇಕಾದ್ರೂ ಇದು ಕಾಣಿಸ್ಕಾಣುತ್ತೆ. ಎರಡನೇದಾಗಿ ನಾವು ಕಟಾವು ಮಾಡಿ ಆದ್ಮೇಲೆ ಈ ಏನು ಗಡ್ಡೆಗಳನ್ನ ಹೊರತೆಗೆದು ಗೋಡನ್ಗಳಲ್ಲಿ ಅಲ್ಲಿ ಶೇಖರಣೆ ಮಾಡಿ ಇಡ್ತೀವಲ್ಲ, ಅಲ್ಲಿ ಶೇಖರಣೆ ಮಾಡ್ತಕ್ಕಂಥ ರೂಮ್ನಲ್ಲೂ ಕೂಡ ಇದ್ರ ಒಂದು ಬಾಧೆ ನಾವು ಕಾಣ್ಬೋದು. ಬೆಳವಣಿಗೆ ಹಂತದಲ್ಲೂ ಕೂಡ ಕಾಣಸಿಗುತ್ತೆ, ಮತ್ತೆ ನಾವು ಶೇಖರಣೆ ಮಾಡ್ಬೇಕಾದ್ರೆ ಗಡ್ಡೆಗಳನ್ನ, ಇವು ಗಿಡದ ಸುಳಿಗಳಲ್ಲಿ ಆಮೇಲೆ ಗಡ್ಡೆಗಳನ್ನ ಕೊರತೆ ತಿಂತ ಇರುತ್ತೆ. ಗಿಡದ ಸುಳಿಯನ್ನ ಮತ್ತೆ ಗಡ್ಡೆನ ಕೊರತೆ. ಈಗ ಒಳಗಡೆ ಮಣ್ಣಿನೊಳಗಡೆ ಹೆಂಗ ಹೋಗುತ್ತೆ ಸರ್? ಇದು ಮಣ್ಣಿನೊಳಗಡೆ ಅಂದ್ರೆ, ಈಗ ಕೆಲವರು ಅರ್ಧಿಂಗ್ ಅಪ್ ಮಾಡ್ತಾರಲ್ಲ, ಮಣ್ಣನ್ನ ಏರಿಸ್ತಾರಲ್ಲ ಅವಾಗಲೇ, ಅವಾಗ ಕೆಲವರು ಮಣ್ಣಿಗೆ ಅದು ಏರಿಸಿರಲ್ಲ, ಕೆಲವು ಎಕ್ಸ್ಪೋಸ್ ಟು ಟ್ಯೂಬರ್ಸ್ ಇರ್ತಾವಲ್ಲ, ಹೊರ ಬಂದಿರತಕ್ಕಂತ ಟ್ಯೂಬರ್ಗಳನ್ನ ಅವಾಗ ಅಲ್ಲಿ ಹೋಗ್ಬಿಡ್ತಾವೆ, ಅಲ್ಲಿ ಅಟ್ಯಾಕ್ ಮಾಡುತ್ತೆ. ಆಮೇಲೆ ಈ ಎಲೆಗಳಲ್ಲಿ ಇದೇನಂತರ ಸುಳಿ ಭಾಗದಲ್ಲಿ ಅಲ್ಲಿ ಒಳಗಡೆ ಎಲ್ಲ ತಿಂತಾ ಇರುತ್ತೆ. ಆಮೇಲೆ ಎಲೆಗಳ ಮೇಲೂ ಕೂಡ ಒಂಥರ ಬ್ಲಾಚಿಂಗ್ ಟೈಪ್, ಒಂಥರ ಕೊರೆದು ತಿಂತಿರೋ ಲಕ್ಷಣಗಳು ಎಲೆಗಳಲ್ಲೂ ಕೂಡ ಕಾಣಿಸ್ತಾ ಇರುತ್ತೆ. ಆಮೇಲೆ ಗಡ್ಡೆಗಳಲ್ಲೂ ಕೂಡ ಒಂದು ನೀವು ಕಟ್ ಮಾಡಿದಾಗ ಯಾವ್ದಾದ್ರು ಈ ಬಾಧೆಗೆ ಈ ಒಂದು ಪೊಟ್ಯಾಟೊ ಟ್ಯೂಬರ್ ಮಾತ್ ಅಂತ ಹೇಳ್ತೀವಿ, ಅಂದ್ರೆ ವೈಜ್ಞಾನಿಕವಾಗಿ ತೊರಮಿಯ ಅಪರ್ಕ್ಯುಲಲ್ ಅಂತ ಹೇಳ್ತೀವಿ. ಇದು ಮರಿಹುಳು ಇರುತ್ತಲ್ಲ, ಗಡ್ಡೆಗಳನ್ನ ಕೊರತೆ ತಿಂದಿರುತ್ತೆ. ನೀವು ಕಟ್ ಮಾಡಿದಾಗ ಸಾಮಾನ್ಯವಾಗಿ ಮನೆಗಳಲ್ಲಿ ಅಡಿಗೆ ಮಾಡ್ಬೇಕಾದ್ರೆ ಕೆಲವು ನೋಡ್ಬೇಕು, ಕಟ್ ಮಾಡಿದಾಗ ಹಿಂಗ್ ಒಳಗೆ ಕಾಣಿಸುತ್ತೆ ನೋಡಿ, ಅದೇ ಇದು ಪೊಟ್ಯಾಟೊ ಟ್ಯೂಬರ್ ಮಾತ್ ಅಂತ ಹೇಳ್ತಾರೆ, ತೊರಮಿಯ ಅಪರ್ಕ್ಯುಲಲ್ಲ. ಇದು 2 ಹಂತದಲ್ಲೂ ಕಾಣಿಸುತ್ತೆ. ಆಮೇಲೆ 2 ಹಂತದಲ್ಲೂ ಕೂಡ ಇದನ್ನ ರೈತರು ಹತೋಟಿ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ನಾನು ಬೇಕಾದ್ರೆ ಇದನ್ನ ಶೇಖರಣಾ ಸಮಯದಲ್ಲಿ ಯಾವ ತರ ಹತೋಟಿ ಮಾಡ್ಕೊಬೇಕು, ಆಮೇಲೆ ಬೆಳೆ ಟೈಮ್ನಲ್ಲಿ ಯಾವ ತರ ಹತೋಟಿ ಮಾಡ್ಕೊಬೇಕು ಅಂತ ಹೇಳ್ಬಿಟ್ಟು ಸಂಕ್ಷಿಪ್ತವಾಗಿ ಹೇಳಕ್ ಇಷ್ಟಪಡ್ತೀನಿ. ಹೇಳಿ ಸರ್, ಅದನ್ನ ಪ್ರತ್ಯೇಕವಾಗಿ ಹೇಳಿ. ಈಗ ಹೊಲದಲ್ಲಿ ಅಟ್ಯಾಕ್ ಮಾಡುತ್ತಲ್ಲ, ಅಲ್ಲಿ ಮಾಡುವಂತದ್ದು ಹೇಗೆ, ಮತ್ತೆ ಈಗ ಶೇಖರಣೆ ಮಾಡಿದಾಗ ಅದನ್ನ ಈ ಗಡ್ಡೆ ಕೊರಕ ಬರದ ಹಾಗೆ ನಾವು ಹೇಗೆ ತಡೆಯಬಹುದು, ಅದ್ರ ಬಗ್ಗೆ ತಿಳಿಸ್ಕೊಡಿ. ಓಕೆ, ಮೊದಲನೇದಾಗಿ ಈ ಒಂದು ನಮ್ಮ ಫೀಲ್ಡ್ಗಳಲ್ಲಿ ಹೊಲಗಳಲ್ಲಿ ಇದನ್ನ ಯಾವ ತರ ನಿರ್ವಹಣೆ ಮಾಡ್ಬೇಕಂದ್ರೆ, ಬೇಸಿಕ್ ಆಗಿ ಪ್ರಾಥಮಿಕ ಹಂತದಲ್ಲಂದ್ರೆ ಈ ಏನ್ ಗಡ್ಡೆಗಳನ್ನ ಹಾಕ್ತಾರಲ್ಲ ನಾಟಿ ಮಾಡುವ ಟೈಮ್ನಲ್ಲಿ, ಅವಾಗ ಹೆಲ್ತಿ ಟ್ಯೂಬರ್ಸ್ ನ ಸೆಲೆಕ್ಟ್ ಮಾಡ್ಕೊಬೇಕು, ಆರೋಗ್ಯಕರವಾದಂತ ಒಂದು ಗಡ್ಡೆಗಳನ್ನ ಸೆಲೆಕ್ಟ್ ಮಾಡ್ಕೊಬೇಕು. ಯಾಕಂದ್ರೆ ಅದರಲ್ಲಿ ಇತ್ತು ಅಂದ್ರೆ ಅದು ಕ್ಯಾರಿ ಓವರ್ ಆಗುತ್ತೆ, ಕೀಟಬಾಧೆ ಮುಂದೆನೂ ಕೂಡ ಕಾಣುತ್ತೆ. ಈಗ ಯಾಕಂದ್ರೆ ನಮ್ಮ ಒಂದು ಹಾಸನ ಭಾಗದಲ್ಲಿ ಎಲ್ಲ ಬೇರೆ ರಾಜ್ಯದಿಂದ ಜಲಂಧರ್ ಬೇರೆ ಕಡೆ ಪಂಜಾಬ್ ಆ ಕಡೆ ಇರ್ತಕ್ಕಂಥ ಎಲ್ಲಾ ಗಡ್ಡೆಗಳನ್ನ ತಂದು ಇದು ಮಾಡ್ತಾರೆ. ಅವಾಗಲೇ ನೋಡ್ ಗುರುತಿಸ್ಬೇಕು, ಯಾಕಂದ್ರೆ ಬೇರೆ ಬೇರೆ ಕಡೆಯಿಂದ ಎಲ್ಲ ತಂದು ಇದು ಮಾಡ್ತಾರಲ್ಲ, ಅವಾಗ ಈ ಒಂದು ಟ್ಯೂಬರ್ ಮಾತ್ ಪಿ ಟಿ ಎಂ ಅಂತ ಏನ್ ಹೇಳ್ತೀವಲ್ಲ, ಈ ಗಡ್ಡೆ ಕೊರೆಯುವ ಹುಳು ಬಾಧೆ ಇದೆಯಾ ಇಲ್ಲ ಅಂತ ನೋಡ್ಬಿಟ್ಟು ಹಾಕ್ಬೇಕು. ಒಂದ್ ವೇಳೆ ಇದ್ರೆ ಅದನ್ನ ಗಡ್ಡೆಗಳನ್ನ ಹೊರತೆಗೆದ್ಬಿಟ್ಟು ನಾಟಿ ಮಾಡಿದ್ರೆ ಒಂದು ಒಳ್ಳೇದು. ಈಗ ಅಲ್ಲಿ ಅದು ಏನು ರಂಧ್ರ ತೋಡಿರುತ್ತಲ್ಲ ಅದ್ರ ಮೇಲೆ ಅದರಲ್ಲೇ ಇಲ್ಲ ಅಂತ ಹೇಳಿ ನಾವು ಗುರುತಿಸಬಹುದು. ಗುರುತಿಸಬಹುದು, ಯಾಕಂದ್ರೆ ನೀವು ಟ್ಯೂಬರ್ ಅಲ್ಲಿ ಏನು ಒಂಥರ ಇದು ಬಂದಿರುತ್ತಲ್ಲ, ತೂತ ಹೊಡೆದಿರುತ್ತೆ, ಅಲ್ಲಿ ಗುರುತಿಸ್ಬಿಡ್ಬೋದು. ಬರಿಗಣ್ಣಲ್ಲಿ ಕಾಣುತ್ತೆ, ಅದನ್ನ ನೋಡ್ಬಿಟ್ಟು ಅಂತವನ್ನ ರಿಜೆಕ್ಟ್ ಮಾಡ್ಬಿಟ್ಟು ಚೆನ್ನಾಗಿರೋ ಹೆಲ್ತಿ ಗಡ್ಡೆಗಳನ್ನ ನಾವು ಬಳಸ್ಬೇಕು. ಎರಡನೇದಾಗಿ ಬಂದ್ಬಿಟ್ಟು ಈ ಒಂದು ಟ್ಯೂಬರ್ ಮಾತ್ ಏನ್ ಹೇಳ್ತೀವಲ್ಲ, ಗಡ್ಡೆ ಕರುಗಳು ಬಾಧೆ ಏನಾದ್ರೂ ಇತ್ತಪ್ಪ ಅಂದ್ರೆ ಆ ಏರಿಯಾಗಳಲ್ಲಿ ಏನಾದ್ರೂ ಬರ್ತಾ ಇತ್ತಪ್ಪ ಅಂದ್ರೆ ಅಂತ ಟೈಮಲ್ಲಿ ಸ್ವಲ್ಪ ಅಂತರ ಬೆಳೆಗಳನ್ನ ಇದು ಮಾಡ್ಕೊಬೇಕಾಗುತ್ತೆ. ಆಲೂಗಡ್ಡೆನಲ್ಲಿ ಏಕಬೆಳೆ ಪದ್ಧತಿಯಲ್ಲಿ ಇದನ್ನ ಸ್ವಲ್ಪ ಅಳವಡಿಸ್ಕೊಬೇಕು. ಎರಡು ಲೈನ್, ಒಂದು 15 ಲೈನ್ಗೆ ಎರಡು ಲೈನ್ ಹಂಗೆ ಏನಾದ್ರೂ ಈಗ ಚಿಲ್ಲಿ ಅದೇನ್ ಹೇಳ್ತೀವಲ್ಲ ಮೆಣಸಿನಕಾಯಿ ಮೆಣಸಿನಕಾಯಿನ ಆಮೇಲೆ ಅಥವಾ ಈ ಬಟಾಣಿ ಆಗಿರ್ಬೋದು, ಇಲ್ಲಾಂದ್ರೆ ಈರುಳ್ಳಿ 15 ಲೈನ್ಗೆ ಒಂದ್ ಎರಡು ಲೈನ್ ಅಷ್ಟು ಅಂತರ್ ಬೆಳೆಯಾಗಿ ಬಳಸೋದ್ರಿಂದ ಇದ್ರದ್ದು ಒಂದು ಸ್ವಲ್ಪ ಹಾವಳಿನ ತಡೆಗಟ್ಟಬಹುದು. ಯಾಕಂದ್ರೆ ಆಲ್ಟರ್ನೇಟ್ ಆಗಿ ಅಲ್ಲಿ ಇದಾಗ್ತವೆ, ಬೇರೆ ಕ್ರಾಪ್ ಇರುತ್ತೆ ಅಲ್ಲಿಗೆ ಅಟ್ಯಾಕ್ ಮಾಡ್ತವೆ, ಅಲ್ಲಿಗೆ ಇದಾಗ್ತವೆ. ಆಮೇಲೆ ನಾವು ರಿಡ್ಯೂಸ್ ಮಾಡಬಹುದು ಇದ್ರದ ಒಂದು ಇನ್ಫೆಸ್ಟೇಷನ್. ಆಮೇಲೆ ಈ ನಾಟಿ ಮಾಡ್ಬೇಕಾದ್ರೆ ಗಡ್ಡೆಗಳನ್ನ ಅರ್ಜೆಂಟ್ ಆಗಿ, ಯಾಕಂದ್ರೆ ಎಲ್ಲರೂ ಬೇಗ ಬೇಗ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಮೇಲ್ಮೇಲೆ ಹಂಗ ಹಾಕೊಂಡು ಹೋಗ್ಬಿಡ್ತಾರೆ, ಅದು ತಪ್ಪು. ಯಾಕಂದ್ರೆ ಸ್ವಲ್ಪ ಡೀಪ್ ಆಗಿ ಹಾಕ್ಬೇಕು, 10-15 ಸೆಂಟಿಮೀಟರ್ ಒಳಗಡೆನೆ ಹಾಕ್ಬೇಕು, ಆಳದಲ್ಲಿ ಹಾಕ್ಬೇಕು. ಈಗ ಆಳದಲ್ಲಿ ಹಾಕೋದು ಕೂಡ ಒಂದು ತಾಂತ್ರಿಕವಾಗಿ ತಿಳ್ಕೊಬೇಕಂತದ್ದು, ಯಾಕಂದ್ರೆ 10-15 ಸೆಂಟಿಮೀಟರ್ ಕೆಳಗೆ ಹಾಕ್ಲಿಲ್ಲ ಅಂದ್ರೆ ಏನಾಗುತ್ತಂದ್ರೆ ಈ ಹುಳಕ್ಕೆ ನಾವು ಎಡೆ ಮಾಡ್ಕೊಟ್ಟಂಗ ಆಗುತ್ತೆ. ಯಾಕಂದ್ರೆ ಟ್ಯೂಬರ್ಸ್ ಅದು ಗಡ್ಡೆಗಳು ಏನಾದ್ರೂ ಎಕ್ಸ್ಪೋಸ್ ಆದಾಗ ಅದು ಅಲ್ಲಿ ಅದು ಬಂದು ಅದು ಸಂತತಿನ ವೃದ್ಧಿ ಮಾಡ್ಕೊಳುತ್ತೆ. ಓಕೆ, ರೈತರು ಏನ್ ಅಳವಡಿಸ್ಕೊಂಡ್ರೆ 10-15 ಸೆಂಟಿಮೀಟರ್ ಆಳದಲ್ಲಿ ಟ್ಯೂಬರ್ನ ನಾಟಿ ಮಾಡ್ಬೇಕು. ಆಮೇಲೆ ಅರ್ಧಿಂಗ್ ಅಪ್ ಮಾಡ್ತಾರಲ್ಲ, ಮಣ್ಣನ್ನ ಏರಿಸ್ತಾರ, ಅವಾಗ ಕೂಡ ಎಲ್ಲ ಗಡ್ಡೆಗೆ ಫುಲ್ ಕವರ್ ಆಗಂಗೆ ಏರಿಸ್ಬೇಕು. ಇನ್ನೊಂದೇನಪ್ಪಾ ಅಂದ್ರೆ ಕೆಲವರು ಮಲ್ಚಿಂಗ್ ಮಾಡ್ತಾರೆ, ಮಲ್ಚಿಂಗ್ ಅಂದ್ರೆ ಹೊದಿಕೆ ಹಾಕೋದ್ರಿಂದನು ಕೂಡ ಇದನ್ನ ನಿಯಂತ್ರಿಸಬಹುದು. ಕೆಲವರು ಏನಾದ್ರೂ ಭತ್ತದಲ್ಲೂ ಆಮೇಲೆ ಏನಾದ್ರು ಶುಗರ್ ಕೇನ್ ಕಬ್ಬಿಂದ ಏನಾದ್ರು ಹುಲ್ಲು, ಕೆಲವರು ಪಾಲಿಥಿನ್ ಶೀಟ್ ಹಾಕ್ತಾರೆ, ಅಲ್ಯೂಮಿನಿಯಂ ಫಾಯಿಲ್ ಇಂಥವೆಲ್ಲ ಹಾಕ್ತಾರೆ. ರೈತರು ಯಾವ್ದಾದ್ರು ಅಳವಡಿಸ್ಕೊಂತಾರೆ ಅವರಿಗೆ ಡಿಪೆಂಡ್ಸ್, ಅವ್ರು ಯಾವ್ದು ಇಷ್ಟಪಡ್ತಾರೆ. ನಾವು ಹೊದಿಕೆ ಹೊದಿಕೆಯನ್ನ ಹತೋಟಿ ಮಾಡಬಹುದು. ಆಮೇಲೆ ಮಣ್ಣನ್ನ ಏರ್ತಾರಲ್ಲ ಸರಿಯಾಗಿ ಸರಿಯಾಗಿ ಏರಿಸ್ಬೇಕು. ನಾಟಿ ಮಾಡ್ಬೇಕಾದ್ರೆ ಮತ್ತೆ ಗಡ್ಡೆ ಸ್ವಲ್ಪ ಆಳವಾಗಿನೆ ನಾಟಿ ಮಾಡ್ಬೇಕು, ಒಂದು 10-15 ಸೆಂಟಿಮೀಟರ್ ಕೆಳಗಡೆ. ಓಕೆ, ಮೇಲ್ಮೇಲೆ ಗಡ್ಡೆನ ಇಡಬಾರ್ದು ಅರ್ಜೆಂಟ್ಗೆ. ಅಂತರ್ ಬೆಳೆಯಾಗಿ ಇವೆಲ್ಲ ಹೇಳದ್ವಲ್ಲ, ಏನದು ಈರುಳ್ಳಿ ಮೆಣಸಿನಕಾಯಿ ಆಮೇಲೆ ಬಟಾಣಿ ಇವುಗಳನ್ನ ಹಾಕೊಬಹುದು. ಆಮೇಲೆ ಒಳ್ಳೆ ಗಡ್ಡೆಗಳನ್ನ ಸೆಲೆಕ್ಟ್ ಮಾಡ್ಕೊಬೇಕು. ಆಮೇಲೆ ಇನ್ನೊಂದು ಏನಪ್ಪಾ ಅಂದ್ರೆ ನೀರ್ನ ಕೊಡ್ತಾರಲ್ಲ ಬದುಗಳಲ್ಲಿ, ಆ ಒಂದು ಮಧ್ಯದಲ್ಲಿ ನೀರ್ ಕೊಡ್ತಾರಲ್ಲ, ಅಂತದ್ರು ಕೂಡ ಸ್ವಲ್ಪ ಅವಾಯ್ಡ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಡೀಪ್ ಅಲ್ಲಿ ಹಿಂಗ್ ನೀರ್ ಕೊಟ್ಟಾಗ, ಫಾರೋ ಇರಿಗೇಷನ್ ಅಂತ ಏನ್ ಹೇಳ್ತೀವಲ್ಲ, ಅಲ್ಲಿ ನೀರ್ ಕೊಟ್ಟಾಗ ಏನಾಗುತ್ತೆ ಅದು ಒಣಗಿದ ಮೇಲೆ ಅಲ್ಲಿ ಒಂಥರ ಕ್ರಾಕ್ಸ್ ತರ ಬಿರುಕ್ ಬಿಡುತ್ತೆ. ಆ ಬಿರುಕು ಬಿಡ್ಲಿಲ್ದಂಗ ಕೂಡ ನೋಡ್ಕೊಬೇಕಾಗತ್ತೆ. ಬಿರುಕು ಬಿಡ್ತು ಅಂತ ಅಂದ್ರೆ ಒಳಗಡೆ ಹೋಗ್ಬಿಡುತ್ತೆ, ಒಳಗಡೆ ಹೋಗಿ ತೊಂದ್ರೆ, ಯಾಕಂದ್ರೆ ಗಡ್ಡೆಗೆ ಹೋಗಕ್ಕೆ ಜಾಗ ಸಿಕ್ಬಿಡುತ್ತೆ ಅಂತ ಒಂದು ಬಿರುಕುಗಳು ಕೂಡ ಅಲ್ಲಿ ಇರಬಾರ್ದು. ಆಮೇಲೆ ಬೆಳೆ ಕಟಾವಿಗೆ ಬಂದಾಗ ಬಹಳ ಡಿಲೇ ಮಾಡಬಾರ್ದು, ಯಾಕಂದ್ರೆ ಡಿಲೇ ಮಾಡಿದಾಗ ಬಾಧೆಗೊಳಗಾಗ ಸಾಧ್ಯತೆ ಬಹಳ ಇರುತ್ತೆ. ಕರೆಕ್ಟ್ ಟೈಮಿಗೆ ಅದು ಯಾವಾಗ ಹಾರ್ವೆಸ್ಟಿಗೆ ಬಂದಿರುತ್ತೋ ಕಟಾವಿಗೆ ಬಂದಿರುತ್ತೋ ಇಮಿಡಿಯೇಟ್ ಆಗಿ ಕಟಾವ್ ಮಾಡ್ಬೋದು. ಕೆಲವು ಸಾರಿ ಸಮಸ್ಯೆ ಇರುತ್ತೆ, ಬಟ್ ಅದನ್ನ ಓವರ್ಟೇಕ್ ಮಾಡ್ಬೇಕಾಗುತ್ತೆ. ಸರಿಯಾದ ಟೈಮಿಗೆ ಕಟಾವ್ ಮಾಡ್ಬೇಕು, ಲೇಟ್ ಮಾಡಬಾರ್ದು, ಇವತ್ ಮಾಡೋಣ ನಾಳೆ ವಾರ ಬಿಟ್ಟು ಮಾಡೋಣ, ಹಿಂಗೆಲ್ಲ ಗಡ್ಡೆ ಕೆಳಗಿರುತ್ತೆ ಏನಾಗಲ್ಲ ಅಂತಂದು ನೆಗ್ಲೆಕ್ಟ್ ಮಾಡಬಾರ್ದು. ಸೂಕ್ತವಾದ ಸಮಯದಲ್ಲಿ ಕರೆಕ್ಟ್ ಯಾವಾಗ ಅದು ಮೆಚುರಿಟಿಗೆ ಬರುತ್ತೋ ಕರೆಕ್ಟ್ ಟೈಮ್ನಲ್ಲಿ ಕೊಯ್ಲು ಅದು ಮಾಡ್ಬಿಡ್ಬೇಕು. ಆಮೇಲೆ ಕೊಯ್ಲು ಮಾಡಿದಾಗ ಏನಪ್ಪಾ ಅಂದ್ರೆ ಗಡ್ಡೆಗಳನ್ನ ಎಲ್ಲ ಎಕ್ಸ್ಪೋಸ್ ಮಾಡಿ ಇಡ್ತಾರಲ್ಲ, ಬಹಳ ಹೊತ್ತು ಇಡಬಾರ್ದು, ಬಹಳ ದಿನ ಇಡಬಾರ್ದು, 2-3 ದಿನಗಟ್ಲೆ ಹಂಗೆಲ್ಲ ಇಡಬಾರ್ದು. ಅವಾಗ ಏನಂದ್ರೆ ಗಡ್ಡೆಗಳ ಮೇಲೆ ಇದ್ರದ ಬಂದು ಒಂದು ಹಾವಳಿ ಮಾಡಿ ಮಾಡಕ್ಕಂತ ಸಾಧ್ಯತೆ ಬಹಳ ಇರುತ್ತೆ. ಒಂದ್ ಸ್ವಲ್ಪ ಬೇಗನೆ ತೆಗೆದು ಬಿಡ್ಬೇಕು, ಕೆಲವು 2-3 ದಿನ ಹಿಂಗೆಲ್ಲ ಇಡ್ತಾರೆ, ಹಂಗ ಬೇಡ. ಕಡಿಮೆ ಟೈಮಲ್ಲಿ ಅದೇನು ಸ್ವಲ್ಪ ಹಸಿ ಒಣಗಿ ಮಣ್ಣೆಲ್ಲ ಕೆಳಗೆ ಬೀಳ ತನಕ ಇರಲಿ, ಅದನ್ನ ಶೇಖರಣೆ ಮಾಡ್ಬೇಕು. ಶೇಖರಣೆ ಮಾಡಿದಾಗಲೂ ಕೂಡ ಇದು ತೊಂದರೆ ಮಾಡುತ್ತೆ ಅಂತ ಹೇಳಿ. ಆಮೇಲೆ ಇನ್ನೂ ಕೆಲವರು ಅಳವಡಿಸ್ಕೊಂತಕ್ಕಂಥದ್ದು ಬಹಳ ಇದೆ, ಗಡ್ಡೆಗಳನ್ನ ಅಲ್ಲಿ ಬಿಡಬಾರ್ದು ಅಂತ ಹೇಳಿದ್ವಲ್ಲ, ಈ ಒಂದು ಗಿಡದ ಹಂತ ಇದ್ದಾಗ ಇದಕ್ಕೆ ನಾವು ಹಾನಿಕಾರಕ ಒಂದು ಕೀಟನಾಶಕಗಳ ಬದಲು ಬ್ಯಾಸಿಲಸ್ ತಿರಿಂಜಿಯನ್ಸಿಸ್ ಅಂತ ಹೇಳ್ಬಿಟ್ಟು ಬಿಟಿ ಫಾರ್ಮುಲೇಷನ್ ಅಂತ ಹೇಳ್ತೀವಲ್ಲ, ಅದನ್ನ 1 ಗ್ರಾಂನಷ್ಟು ಸಿಂಪಡಣೆ ಮಾಡಿದ್ರೆ ಕೂಡ ಒಂದು ಸೂಕ್ತ. 1 ಗ್ರಾಂನಷ್ಟು ಈ ಬ್ಯಾಸಿಲಸ್ ತಿರಿಂಜಿಯನ್ಸಿಸ್ ಬಿಟಿ ಫಾರ್ಮುಲೇಷನ್ ಏನಿದೆಯಲ್ಲ, 1 ಗ್ರಾಂ 1 ಲೀಟರ್ ನೀರಿಗೆ ಹಾಕೊಂಡ್ಬಿಟ್ಟು ಎಲ್ಲ ಎಲೆಗಳಿಗೆ ಇದಕ್ಕೆಲ್ಲ ಸಿಂಪಡಣೆ ಮಾಡಬೇಕು ಗಿಡ ಇದ್ದಾಗ. ಇನ್ನೂ ಸ್ವಲ್ಪ ನಾವು ಬಯಾಲಜಿಕಲ್ ಕಂಟ್ರೋಲ್ ಮೊರೆ ಹೋಗೋದ್ರೆ ಅಂದ್ರೆ ಕೆಲವರು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಿರ್ತಾರೆ, ಅಂದ್ರೆ ಸಾವಯವ ಕೃಷಿ ಮಾಡತಕ್ಕಂಥವ್ರು ಕೂಡ ಕೆಲವು ರೈತರಿದ್ದಾರೆ. ಅಂತ ರೈತರು ನಾವೇನಾದರೂ ಕೆಮಿಕಲ್ ಸಿಂಪಡಣೆ ಮಾಡೋದು ಇಷ್ಟಪಡೋದಿಲ್ಲ, ಹಾಗಾಗಿ ಈ ಒಂದು ಬಿಟಿನ ಯೂಸ್ ಮಾಡ್ಬೋದು. ಬಿಟಿನ ಯೂಸ್ ಮಾಡೋದ್ರಿಂದ ಜಾಸ್ತಿ ಏನು ರೆಸಿಡಿ ಎಫೆಕ್ಟ್ ಅದರಲ್ಲಿರಲ್ಲ, ಅಂದ್ರೆ ಈ ಒಂದು ಕೀಟನಾಶಕದ ಅವಶೇಷಗಳು ಬಹಳದೇನು ಉಳ್ಕೊಳ್ಳೋದಿಲ್ಲ. ಯಾಕಂದ್ರೆ ಕೆಲವು ಸಾರಿ ಟ್ಯೂಬರು ನಾವು ಸೇವಿಸ್ತಕ್ಕಂಥದ್ದು, ಕೆಲವು ಸಾರಿ ನಾವು ಅರೆ ಬೆಂದಿದ್ದನ್ನೇ ತಿಂತಿರ್ತೀವಿ, ಹಾಗಾಗಿ ಈ ಒಂದು ಜಾಸ್ತಿ ಒಂದು ಕೀಟನಾಶಕಗಳ ಅವಶೇಷಗಳು ಅದರಲ್ಲಿ ಉಳಿದೇ ಇರತಕ್ಕಂಥ ರೀತಿಯಲ್ಲಿ ನಾವು ನೋಡ್ಕೊಬೇಕಾಗುತ್ತೆ. ಯಾಕಂದ್ರೆ ಸಲ ಬಹಳಷ್ಟು ಬೇಯಿಸಿದಾಗ ಅವು ಡಿಟಾಕ್ಸಿಫೈ ಆಗ್ತವೆ ಕೆಮಿಕಲ್. ನಾವ್ ಯಾಕಂದ್ರೆ ಕೆಲವು ಸಾರಿ ಇದು ಆಲೂಗಡ್ಡೆನ ಪಲ್ಯ ಮಾಡ್ಕೊಂಡು ತಿಂತೀವಿ, ಮೀಡಿಯಂ ಆಗಿ ಬೇಯಿಸ್ತೀವಿ, ಹಂಗಾಗಿ ಹಾನಿಕಾರಕ ಔಷಧಿಗಳನ್ನ ನಾವು ಕಡಿಮೆ ಮಾಡ್ಬೇಕಾಗುತ್ತೆ ಸಿಂಪಡಣೆ ಮಾಡ. ಈ ಒಂದು ಬಿಟಿ ಫಾರ್ಮುಲೇಷನ್ ಅಲ್ಲಿ ಜಾಸ್ತಿ ಅವಶೇಷಗಳು ಇರೋದಿಲ್ಲ. ಈ ಒಂದು ಬಿಟಿ ಫಾರ್ಮುಲೇಷನ್ನ ಸ್ಪ್ರೇ ಮಾಡ್ಕೊಬೇಕಾಗುತ್ತೆ ಗಿಡದ ಹಂತದಲ್ಲಿದ್ದಾಗ, ಬ್ಯಾಸಿಲಸ್ ತಿರಿಂಜಿಯನ್ಸಿಸ್ ಅಂತ ಹೇಳ್ಬಿಟ್ಟು. ಇದಲ್ಲದೆ ಸಾವಯವ ಕೃಷಿ ಮಾಡ್ತಕ್ಕಂಥವ್ರು ಇನ್ನೊಂದು ಕಿಲೋನಿಮಿಸ್ ಬ್ಲಾಕ್ ಬರ್ನಿ ಅಂತ ಹೇಳ್ಬಿಟ್ಟು, ಇದೊಂದು ತುಂಬಾ ಉಪಯೋಗಕಾರಿ ಒಂದು ಪರತಂತ್ರ ಜೀವಿ. ಇದು ಎಷ್ಟಪ್ಪ ಅಂದ್ರೆ 30,000 1 ಹೆಕ್ಟೇರ್ ಉಳಕ್ಕೆ ಬಿಡಬೇಕಾಗತ್ತೆ. ಯಾವಾಗ ಬಿಡ್ತೀವಪ್ಪ ಅಂದ್ರೆ ಒಂದು 40 ದಿನದ ಅಂತರದಲ್ಲಿ. ಈಗ ಒಂದ್ಸರಿ ನಾವು ಕಿಲೋನಿಮಿಸ್ ಬ್ಲಾಕ್ ಬರ್ನಿ ಏನಾದ್ರೂ 30,000 ಬಿಟ್ಟಿದೀವಿ ಅಂದ್ರೆ ನೆಕ್ಸ್ಟ್ 70 ದಿನಕ್ಕೆ ಮತ್ತೆ 70ನೇ ದಿನ ಇದ್ದಾಗ ನಾವಿದು ಕಿಲೋಮಿಸ್ ಬ್ಲಾಕ್ ಬುರ್ನಿನ ಬಿಡಬೇಕಾಗುತ್ತೆ. ಆಮೇಲೆ ಗಿಡದ ಹಂತದಲ್ಲಿ ನೀಮ್ ಸೀಡ್ ಕರ್ನಲ್ ಎಕ್ಸ್ಟ್ರಾಕ್ಟ್ ಅಂತ ಹೇಳ್ತೀವಿ, ಒಂದು ಅಜರಡಿರಿಟ್ಟಿನ ಇದು ಮಾಡತಕ್ಕಂತ ಒಂದು ಬೇವಿನ ಎಕ್ಸ್ಟ್ರಾಕ್ಟ್, ಅದನ್ನು ಕೂಡ 5% ಇದ್ರದ್ದು ಸ್ಪ್ರೇ ಮಾಡ್ಕೊಬಹುದು. ಆಮೇಲೆ ಬೇವಿನ ಎಣ್ಣೆನು ಕೂಡ ಸ್ಪ್ರೇ ಮಾಡ್ಕೊಬಹುದು, ಬಿಟಿ ಫಾರ್ಮುಲೇಷನ್ ಆಗ್ಲಿ ಬೇವಿನ ಎಣ್ಣೆ ಆಗ್ಲಿ. ಬೇವಿನ ಎಣ್ಣೆ ಆದ್ರೆ 5 ml 1 ಲೀಟರ್ ನೀರಿಗೆ 1/2 ಗ್ರಾಂ ಸೋಪಿನ ಪುಡಿ ಹಾಕೊಂಡ್ಬಿಟ್ಟು ಸಿಂಪಡಣೆ ಮಾಡ್ಬೇಕು. ಯಾಕಂದ್ರೆ ಎಣ್ಣೆ ಅಂಶ ನೀರಲ್ಲಿ ಕರಗೋದಿಲ್ಲ, ಹಾಗಾಗಿ ಸೋಪಿನ ಪುಡಿ ಅವರು ಹಾಕೊಂಡ್ಲೇಬೇಕಾಗತ್ತೆ. ಬೇವಿನ ಎಣ್ಣೆ ಏನಾದ್ರೂ ಸಿಂಪಡಣೆ ಮಾಡ್ಬೋದು, ಬಿಟಿ ಫಾರ್ಮುಲೇಷನ್ ಆದ್ರೂ ಸಿಂಪಡಣೆ ಮಾಡ್ಬೋದು. ಆಮೇಲೆ ಈ ಸಾವಯವ ಕೃಷಿಕರು ಕಿಲೋನಿಮಿಸ್ ಬ್ಲಾಕ್ ಬರ್ನಿ ಅಂತ ಹೇಳ್ಬಿಟ್ಟು ಒಂದು ಪರತಂತ್ರ ಜೀವಿ, ಇದು ಆ ಮೊಟ್ಟೆ ಮತ್ತೆ ಮರಿ ಹುಳನ ತಿಂತಕ್ಕಂತ ಒಂದು ಉಪಯೋಗಕಾರಿ ಕೀಟ, ರೈತರಿಗೆ ಉಪಯೋಗಕಾರಿ ಅಂತ ಕೀಟ. ಯಾವುದೇ ತರದ ಸೈಡ್ ಎಫೆಕ್ಟ್ ಇರೋದಿಲ್ಲ ಮನುಷ್ಯರಿಗಾಗಿರ್ಬೋದು, ಆಮೇಲೆ ಆ ಬೆಳೆಗಾಗಿರ್ಬೋದು, ಬೆಳೆನೇನು ಅದು ತಿನ್ನೋದಿಲ್ಲ. ಅದು ಟಾರ್ಗೆಟ್ ಮಾಡೋದು ಈ ಒಂದು PTM ಪೊಟ್ಯಾಟೋ ಟ್ಯೂಬರ್ ಮಾತ್ ಅಂತ ಏನ್ ಹೇಳ್ತೀವಲ್ಲ, ಈ ಗಡ್ಡೆ ಕೊರೆಯುವ ಹುಳುವಿನ ಮೊಟ್ಟೆ ಮತ್ತೆ ಮರಿ ಹುಳನ ಟಾರ್ಗೆಟ್ ಮಾಡುತ್ತೆ. ಹಾಗಾಗಿ ಇದು ಒಂದು ರೈತ ಸ್ನೇಹಿ ಜೀವಿ ಆಗಿದ್ದು ಸಾವಯವ ಕೃಷಿಕರೆಲ್ಲ ಇದನ್ನ ಬಳಕೆ ಮಾಡೋದು ಉತ್ತಮ. ಆಮೇಲೆ ಇದೊಂದು ನಾವು ಶೇಖರಣಾ ಹಂತದಲ್ಲಿ ಏನ್ ಮಾಡ್ಬೇಕಾದ್ರೆ ಈ ಒಂದು ಗಡ್ಡೆನ ಕೊರೆದು ಹಾಳು ಮಾಡಿರ್ತಕ್ಕಂಥ ಕೊಳ್ತಾಗಿರ್ತಕ್ಕಂಥ ಗಡ್ಡೆಗಳನ್ನ ನಾವು ತೆಗೆದು ಬಿಡ್ಬೇಕು. ಯಾಕಂದ್ರೆ ಅಲ್ಲಿ ಏನಾದ್ರೂ ಇದ್ರದ್ದ ಯಾವ್ದಾದ್ರೂ ಒಂದು ಹಂತದ ಹುಳುಗಳಿದ್ರೆ ಅದು ಮತ್ತೆ ಶಿಫ್ಟ್ ಆಗ್ಬಿಡ್ತಾವೆ ಬೇರೆ. ಹಂಗಾಗಿ ಆ ಒಂದು ಲಾಟಲ್ಲಿ ಏನು ಕೊಳ್ತಾಗಿರುತ್ತಲ್ಲ ಆ ಒಂದು ಕೊಳ್ತಾಗಿರ್ತಕ್ಕಂಥ ಗಡ್ಡೆಗಳನ್ನ ತೆಗೆದು ಬಿಡ್ಬೇಕು. ಆಮೇಲೆ ಇದು ಶೇಖರಣೆ ಮಾಡ್ಬೇಕಾದ್ರೆ ಶೇಖರಣಾ ಘಟಕದಲ್ಲಿ ಬಿಟಿ ಫಾರ್ಮ್ ಪೌಡರ್ನ ಉದುರಿಸ್ಬೋದು ಲೈಟ್ ಆಗಿ, ಅಲ್ಲಲ್ಲಲ್ಲಿ ಬಿಟಿ ಪೌಡರ್ನ ಉದುರಿಸ್ಬೋದು. ಯಾವ್ದೇ ತರದ ಕೀಟನಾಶಕ ಸ್ಪ್ರೇ ಮಾಡೋದ್ ಬೇಡ, ಬಿಟಿ ಫಾರ್ಮುಲೇಷನ್ ಇರುತ್ತಲ್ಲ ಆ ಒಂದು ಪೌಡರ್ ಟೈಪ್ ಇರುತ್ತೆ, ಅದನ್ನ ಅಲ್ಲಲ್ಲಿ ಉರಿಸಕ್ಕಂಥದ್ದು. ಆಮೇಲೆ ಈ ಒಂದು ಶೇಖರಣಾ ಘಟಕದಲ್ಲಿ ಇದನ್ನ ಕವರ್ ಮಾಡ್ಬೇಕು. ಏನಂದ್ರೆ ಹೊದಿಕೆಗೆ ಏನಾಕ್ಬೇಕಂದ್ರೆ ಈ ಒಂದು ಕಬ್ಬಿನ ತ್ರಾಶ್ ಏನಿರುತ್ತಲ್ಲ ಅದನ್ನ ಒದಿಸೋದು, ಇಲ್ಲ ಹೊಂಗೆನ ಒದಿಸೋದು, ಕೆಲವರು ಭತ್ತದಲ್ಲಿ ಒದಿಸ್ತಾರೆ, ಇಂಥ ಒಂದು ಹೊದಿಕೆಗಳನ್ನ ಅದ್ರ ಮೇಲೆ ಒದಿಸ್ಬೇಕು. ಯಾಕಂದ್ರೆ ಟ್ಯೂಬರ್ ಎಕ್ಸ್ಪೋಸ್ ಆಗಿದ್ರೆ, ಗಡ್ಡೆಗಳು ಎಕ್ಸ್ಪೋಸ್ ಆಗಿದ್ರೆ ಅದು ಬಂದು ಮೊಟ್ಟೆ ಇಡ್ತಕ್ಕಂಥ ಸಾಧ್ಯತೆಗಳು ಬಹಳ. ಹಂಗಾಗಿ ಅದಕ್ಕೆ ಹೊದಿಕೆನು ಕೂಡ ಒದಿಸೋದು ಬಹಳ ಒಂದು ಉತ್ತಮವಾದಂಥದ್ದು. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಶೇಖರಣಾ ಘಟಕದಲ್ಲಿ ಒಂದು 20 ಡಿಗ್ರಿಗಿಂತ ಕಡಿಮೆ ಇರಬೇಕು ಟೆಂಪರೇಚರ್ ಇದ್ರೆ ಚೆನ್ನಾಗೆ ಸ್ಟೋರ್ ಮಾಡಿದ್ರೆ, 20 ಡಿಗ್ರಿಯಿಂದ ಕೆಳಗೆ ಬಹಳ ಕಡಿಮೆ ಇರಬೇಕು. ಆತರ ಇದ್ದಾಗ ಇದ್ರದ್ದು ಮಲ್ಟಿಪ್ಲೈ ಆಗಕ್ಕೆ ಫೇವರ್ ಆಗಿರಲ್ಲ, ಆ ಒಂದು ವಾತಾವರಣ ಫೇವರ್ ಆಗಿಲ್ಲ. 20 ಡಿಗ್ರಿಗಿಂತ ಬಹಳ ಕಡಿಮೆ ಇರಬೇಕು ಒಂದು ಸ್ಟೋರೇಜ್ ಕಂಡೀಷನ್ ಅವ್ರದ್ದು. ಇಷ್ಟು ಮಾಡೋದ್ರಿಂದ ಅವರು ಆ ಒಂದು ಶೇಖರಣಾ ಇದರಲ್ಲೂ ಕೂಡ ಇದನ್ನ ಹತೋಟಿ ಮಾಡ್ಕೊಬಹುದು. ಶೇಖರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅನೇಕರು ಈ ಆಲೂಗಡ್ಡೆ ಸೊಪ್ಪಿರುತ್ತಲ್ಲ ಅದನ್ನೇ ಮುಚ್ಚಿಬಿಡ್ತಾರೆ. ಆಲೂಗಡ್ಡೆ ಸೊಪ್ಪನ್ನೇ ಮುಚ್ಚೋದ್ರಿಂದ ಇನ್ನೊಂದು ಏನಂದ್ರೆ ಕೆಲವು ಸಾರಿ ಇದು ಫೀಲ್ಡ್ ಇಂದ ಟ್ರಾನ್ಸ್ಫರ್ ಆಗ್ತಕ್ಕಂಥ ಶೇಖರಣಾ ಘಟಕಕ್ಕೆ, ಫೀಲ್ಡ್ ಅಲ್ಲಿ ಏನಾದ್ರೂ ಈ ಉಳಿದ ಬಾಧೆ ಇತ್ತಂದ್ರೆ ಅದಕ್ಕೆ ನಾವು ಹೆಲ್ಪ್ ಮಾಡ್ದಂಗ ಆಗುತ್ತೆ. ಇನ್ನು ಹೌದು ಶೇಖರಣೆ ಘಟ್ಟದಲ್ಲೂ ಕೂಡ ಇದರದ ಒಂದು ಸಂತತಿ ವೃದ್ಧಿ ಮಾಡೋದಕ್ಕೆ ನಾವೇ ಪೂರಕವಾಗಿ ಇದಕ್ಕೆ ದಾರಿ ಮಾಡಿಕೊಟ್ಟಂಗಾಗುತ್ತೆ. ಹಾಗಾಗಿ ಅದನ್ನ ಸ್ವಲ್ಪ ಅವಾಯ್ಡ್ ಮಾಡದೆ ಒಳ್ಳೇದು. ಸಾಧ್ಯವಾದ್ರೆ ಈ ಒಂದು ಹೇಳ್ದಲ್ಲ ಹೊಂಗೆ ಇರ್ಬೋದು, ಬತ್ತುಲ್ ಇರ್ಬೋದು, ಆಮೇಲೆ ಕಬ್ಬಿನ ಇದು ಒಂದು ತ್ರಾಶ್ ಹೇಳ್ತೀವಲ್ಲ, ಅದನ್ನ ಹೊದಿಕೆ ಮಾಡೋದು ಒಂದು ಉಪಯೋಗಕಾರಿಯಾಗಿ ಕೆಲಸ ಮಾಡುತ್ತೆ. ಹೀಗೆ ಹೊಲದಲ್ಲಿ ಮತ್ತೆ ಶೇಖರಣಾ ಘಟಕದಲ್ಲಿ ನಾವು ಗಡ್ಡೆ ಕೊರಿತಕ್ಕಂತಹ ಹುಳುವಿನ ಒಂದು ಬಾಧೆಯನ್ನ ತಪ್ಪಿಸಬಹುದು ಈ ತರಹದ ನಿರ್ವಹಣಾ ಕ್ರಮಗಳನ್ನ ಅನುಸರಿಸೋದ್ರಿಂದ. ಕಡೆಯದಾಗಿ ಈ ಗುಲ್ಗಂಜಿ ಹುಳು, ಇದು ಹೇಗೆ ಬಾಧೆಯನ್ನ ಉಂಟು ಮಾಡುತ್ತೆ, ಇದನ್ನ ಹೇಗೆ ಗುರುತು ಮಾಡ್ತಕ್ಕಂಥದ್ದು? ಈ ಒಂದು ಗುಲ್ಗಂಜಿ ಹುಳು ವೈಜ್ಞಾನಿಕವಾಗಿ ನಾವು ಹಿನೋಸೆಪಿಲಾಕ್ನ ವಿಜಿಂಟಿ ಆಕ್ಟಪಟ್ಟ ಅಂತ ಹೇಳ್ತೀವಿ. ಆ ಒಂದು ದೇಹದ ಮೇಲೆ ಒಂದು ಕಪ್ಪು ಕಪ್ಪು ಚುಕ್ಕೆಗಳೆಲ್ಲ ಇರ್ತವೆ, ಹಂಗಾಗಿ ಗುಲ್ಗಂಜಿ ಹುಳು ಅಂತ ಹೇಳ್ತೀವಿ. ಈ ಹುಳುಗಳು ಏನಂದ್ರೆ ಎಲೆಗಳಲ್ಲಿ ಇರ್ತಕ್ಕಂತ ಒಂದು ಹಸಿರು ಭಾಗನೆಲ್ಲ ತಿನ್ನುತ್ತೆ, ಆಮೇಲೆ ನಿಮಗೆ ಏನಾದ್ರು ನೋಡಿದ್ರೆ ಅದು ತೂತ್ ತೂತ್ ಮಾಡ್ದಂಗೆ ಕಾಣ್ತಾ ಇರುತ್ತೆ, ಹೋಲ್ಸ್ ರಂಧ್ರಗಳು ಕಾಣ್ತಾ ಇರ್ತವೆ ಎಲೆಗಳಲ್ಲಿ. ಇದು ಅದು ಬಾಧೆ ಲಕ್ಷಣ. ಇವೇನಂದ್ರೆ ಎಲೆಗಳನ್ನ ತಿಂತಾ ಇರುತ್ತೆ, ತಿಂದ ನಂತರ ಇಲ್ಲಿ ನಾವು ಬೇರೆ ಟೈಮಲ್ಲಿ ನೋಡಿದಾಗ ಎಲೆಗಳಲ್ಲಿ ರಂಧ್ರಗಳು ಕಾಣಿಸ್ತಾ ಇರ್ತವೆ. ಇದಕ್ಕೆ ನಾವು ಏನು ಒಂದು ಕಾಂಬಿ ಪ್ರಾಡಕ್ಟ್ಗಳು ಇದಾವೆ, ಏನು ಕ್ಲೋರೋಫೆರಿಫಸ್ ಮತ್ತೆ ಸೈಪರ್ಮೆಥ್ರಿನ್ ಅಂತ ಹೇಳ್ಬಿಟ್ಟು ಕಾಂಬಿ ಪ್ರಾಡಕ್ಟ್ ಇದಾವೆ, ಇದನ್ನ ಸಿಂಪಡಣೆ ಮಾಡ್ಕೊಂಡು 2 ml 1 liter ನೀರಿಗೆ ಹಾಕೊಂಡ್ಬಿಟ್ಟು ಸಿಂಪಡಣೆ ಮಾಡೋದ್ರಿಂದ ನಾವು ಇದನ್ನ ಹತೋಟಿಗೆ ತರಬಹುದು. ಇದಿಷ್ಟು ಆಲೂಗಡ್ಡೆ ಬೆಳೆಯನ್ನ ಬಾಧಿಸ್ತಕ್ಕಂತಹ ವಿವಿಧ ಕೀಟಗಳು, ಇವುಗಳ ನಿರ್ವಹಣೆಯನ್ನ ಹೇಗೆ ಮಾಡಬೇಕು ಅನ್ನುವಂತಹ ವಿಚಾರಗಳನ್ನ ಬಹಳ ವಿವರವಾಗಿ ತಿಳಿಸ್ಕೊಟ್ರಿ. ಈ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ, ಬೇರೆ ತರಹದ ಕೀಟಗಳೇನಾದ್ರೂ ಬಾಧೆ ಕೊಡ್ತಾ ಇದ್ರೆ ಅದರ ನಿರ್ವಹಣಾ ಕ್ರಮಗಳು ಬೇಕು ಅಂತ ಹೇಳಿದ್ರೆ ತಮ್ಮನ್ನ ನಮ್ಮ ಕೇಳುಗರು ಸಂಪರ್ಕ ಮಾಡ್ತಕ್ಕಂಥದ್ದು ಹೇಗೆ? ನನ್ನ ದೂರವಾಣಿ ಸಂಖ್ಯೆಯನ್ನು ಕೂಡ ಅವರಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮಿಮ್ಮಂಚೆಯ ಒಂದು ಅಡ್ರೆಸ್ ಅನ್ನು ಕೂಡ ನಾನು ಅವ್ರಿಗೆ ಹೇಳ್ತೀನಿ. ಇದು ನಂದು ವಾಟ್ಸ್ಆಪ್ ನಂಬರ್ ಕೂಡ ಇದಾಗಿರುತ್ತೆ. ಈ ಒಂದು ವಾಟ್ಸ್ಆಪ್ಗೆ ಅವರು ನನಗೆ ಒಂದು ಫೋಟೋ ಒಂದು ಮೆಸೇಜ್ ಕಳಿಸಿದ್ರೆ ಅದ್ರ ಕೆಳಗಡೆ ಅದರ ಒಂದು ನಿರ್ವಹಣೆಯ ಬಗ್ಗೆ ನನಗೆ ಅವರಿಗೆ ಕನ್ನಡದಲ್ಲಿ ಮತ್ತೆ ಇಂಗ್ಲಿಷ್ ನಲ್ಲಿ ಎರಡು ಭಾಷೆಯಲ್ಲಿ ಅವರಿಗೆ ತಿಳಿಸ್ಕೊಡ್ತೀನಿ. ನನ್ನ ಒಂದು ದೂರವಾಣಿ ಸಂಖ್ಯೆ 9901093240. ಸಂಪರ್ಕ ಸಂಖ್ಯೆಯನ್ನ ಇನ್ನೊಮ್ಮೆ ಹೇಳಿ. 9901093240. ಒಳ್ಳೆದು ಡಾಕ್ಟರ್ ಚಂದ್ರಶೇಖರ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಆಲೂಗಡ್ಡೆ ಬೆಳೆಯನ್ನ ಬಾಧಿಸ್ತಕ್ಕಂತಹ ವಿವಿಧ ಕೀಟಗಳ ನಿರ್ವಹಣಾ ಕ್ರಮಗಳ ಬಗ್ಗೆ ವಿವರವಾದಂತಹ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ಮಾಡಿಕೊಟ್ರೆ ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಇದುವರೆಗೆ ಆಲೂಗೆಡ್ಡೆ ಬೆಳೆಯಲ್ಲಿ ಕಂಡುಬರುವ ಕೀಟಗಳ ನಿರ್ವಹಣೆ ಕುರಿತಂತೆ ಅರಸೀಕೆರೆ ತಾಲೂಕು ಬೋರನಕೊಪ್ಪಲಿನಲ್ಲಿರುವ ತೋಟಗಾರಿಕಾ ಸಂಶೋಧನಾ ಕೇಂದ್ರದ ವಿಷಯ ತಜ್ಞರಾದ ಡಾ ಜಿಎಸ್ ಚಂದ್ರಶೇಖರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಆಲೂಗೆಡ್ಡೆ ಬೆಳೆಯ ಕೊಯ್ಲು ಹಾಗೂ ಕೊಯ್ಲೋತ್ತರ ನಿರ್ವಹಣೆ ಕುರಿತಂತೆ ಹಾಸನ ತಾಲೂಕು ಸೋಮನಹಳ್ಳಿ ಕಾವಲಿನಲ್ಲಿರುವ ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಮುಖ್ಯಸ್ಥರಾದ ಡಾ ಎಸ್ಕೆ ನಟರಾಜ್ ಅವರೊಂದಿಗಿನ ಸಂದರ್ಶನವನ್ನ ಆಲಿಸಬಹುದು. ಇದುವರೆಗೆ ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ಹಲಸಿರಿ ಮೂಡಿಬಂತು. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ಸಹಕಾರ ಗೋರಾ ರವಿಶಂಕರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ತೋಟಗಾರಿಕೆ ಇಲಾಖೆ ಹಾಸನ. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಮೂಡಿಬಂತು. ಇದಾಗಿತ್ತು ಇಂದಿನ ಕೃಷಿರಂಗ. ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಅಡಿಕೆ ಕೃಷಿ ಹಾಗೂ ಹಸು ಸಾಕಾಣಿಕೆಯಲ್ಲಿನ ಅನುಭವಗಳ ಕುರಿತು ಚನ್ನರಾಯಪಟ್ಟಣ ತಾಲೂಕು ನಂಬಿಹಳ್ಳಿ ಗ್ರಾಮದ ಕೃಷಿಕ ಸಿಟಿ ಅಶೋಕ್ ಕುಮಾರ್ ಅವರೊಂದಿಗೆ ಸಂದರ್ಶನ. ಇವರನ್ನ ಸಂದರ್ಶಿಸುತ್ತಾರೆ ಅರಕಲಗುಡುವಿ ಮಧುಸೂದನ್. ರೈತ ಬಾಂಧವರಿಗೆಲ್ಲ ಮತ್ತೊಮ್ಮೆ ನಮಸ್ಕಾರಗಳು. ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಯಿತು. ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದ್ರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1-800-420-2233 ಗೆ ಕರೆ ಮಾಡಿ. ಆಕಾಶವಾಣಿ ಹಾಸನ. ಆಕಾಶವಾಣಿ ಹಾಸನ. ಪರಿಸರ ಪ್ರಿಯ ಕೃಷಿ ಕ್ರಮಗಳನ್ನು ಪರಿಚಯಿಸುವ ರೈತರಿಗೆ ಸಲಹೆ. ಪ್ರಾಯೋಜಕರು ನೋ ಆಲ್ಗೆ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ಪ್ರತಿಯೊಂದು ಬೆಳೆಗೂ ನೂ ಆಲ್ಗೆ ದ್ರಾವಣ ಪರಿಣಾಮಕಾರಿ. ಸಂಪರ್ಕಿಸಿ 8884-26-7651. ರೈತ ಬಂಧವರೇ, ನಿಸರ್ಗದಲ್ಲಿ ಏನೆಲ್ಲ ವಿಶೇಷತೆಗಳನ್ನ ನಾವು ಆಗಾಗ್ಗೆ ನೋಡಬಹುದು. ನೋಡಿ, ಗಿಡಗಳು ಚೆನ್ನಾಗಿ ಬೆಳಿಬೇಕನ್ನೋ ಒಂದು ಆಲೋಚನೆಯಲ್ಲಿ ಎಷ್ಟೋ ಜನ ತುಂಬಾ ಚೆನ್ನಾಗಿ ಕಾಳಜಿ ಕೊಟ್ಕೊಂಡು ಬೆಳೆಸ್ತಾ ಇರ್ತಾರೆ. ಬೆಳೆದ್ಮೇಲೇನೂ ಅದೇ ರೀತಿಯ ಪೋಷಣೆಯನ್ನ ನೀಡ್ತಾ ಹೋಗ್ತಾರೆ. ಆದರೆ ಎಷ್ಟೋ ಗಿಡಮರಗಳಿಗೆ ತುಂಬಾ ಕಾಳಜಿ ಬೇಕಾಗೋದಿಲ್ಲ. ಉದಾಹರಣೆಗೆ ಮಾವು, ಸಪೋಟ, ಸೀಬೆ, ಹಲಸು, ಹುಣಸೆ, ಬೇವು, ಹೀಗೆ 10-20 ರೀತಿಯ ಬೆಳೆಗಳನ್ನ ಕಮ್ಮಿ ನೀರಿನಲ್ಲಿ ಕಮ್ಮಿ ಕಾಳಜಿಯಲ್ಲಿ ಬೆಳೆಸಿದರೆ ಚೆನ್ನ. ನೀರು ಹೆಚ್ಚಿಗೆ ಕೊಟ್ಟಷ್ಟು ಈ ಗಿಡಮರಗಳು ಉಳಿಯೋದಿಲ್ಲ, ಫಸಲನ್ನು ಅಷ್ಟು ಚೆನ್ನಾಗಿ ಕೊಡೋದಿಲ್ಲ. ನೋಡಿ, ಅಡಿಕೆ ತೆಂಗಿಗೆ ಕೊಟ್ಟಷ್ಟು ನೀರನ್ನ ಮಾವಿಗೆ ಕೊಡ್ಲಿಕ್ಕೆ ಹೋದ್ರೆ ಅವು ಉಳಿಯೋದಿಲ್ಲ, ಸರಿಯಾಗಿ ಬೆಳೆಯೋದಿಲ್ಲ, ಫಸಲನ್ನು ನೀಡೋದಿಲ್ಲ, ನೀಡಿರುವ ಕಾಯಿ ಹಣ್ಣು ಸರಿಯಾಗಿ ನಮ್ಮ ಹೊಟ್ಟೆಗೆ ಸೇರೋದಿಲ್ಲ. ಇದೇ ರೀತಿ ಹಲಸು, ಹುಣಸೆ ಇತ್ಯಾದಿ ಗಿಡಮರಗಳು ಸಹ ಹೆಚ್ಚು ನೀರನ್ನ ಕೇಳೋದಿಲ್ಲ, ಜೊತೆಗೆ ನೆರಳನ್ನ ಇಷ್ಟಪಡೋದಿಲ್ಲ. ಎಷ್ಟೋ ಗಿಡಮರಗಳು ಹುಣಸೆಗೆ ನೆರಳು ಆಗೋದಿಲ್ಲ, ಮಾವಿಗೂ ಅಷ್ಟೇ, ಸಪೋಟ ಇನ್ನು ಹಲಸು ಇತ್ಯಾದಿ ಗಿಡಮರಗಳಿಗೆ ನೆರಳು ಅಪೇಕ್ಷಣೀಯವಲ್ಲ. ಹಾಗೆ ಕೆಲವೊಂದು ಗಿಡಮರಗಳು ಕಷ್ಟಕಾಲವನ್ನು ಸಹಿಸಿಕೊಂಡು ಬೆಳೀತಾ ಹೋಗ್ತವೆ. ಕೆಲವೊಂದು ಬೆಳೆಗಳು ಸಹ ಕಷ್ಟಪಟ್ಟು ಉಳಿತವೆ, ಬೆಳೀತಾ ಹೋಗ್ತವೆ. ನೋಡಿ, ಕೆಸ, ಸುವರ್ಣಗಡ್ಡೆ, ಸಿಹಿಗೆಣಸು, ಹುತ್ರಿಗೆಣಸು, ಹೀಗೆ ಹೇಳ್ತಾ ಹೋದ್ರೆ 10-20 ರೀತಿಯ ಬೆಳೆಗಳು ಹೆಚ್ಚು ಕಾಳಜಿಯನ್ನ ತೆಗೆದುಕೊಳ್ಳೋದಿಲ್ಲ, ಅವು ಬರಬಂದ್ರೂ ಉಳಿತವೆ. ಇದೇ ರೀತಿ 16 ರೀತಿಯ ಹೂವಿನ ಗಿಡಗಳು ಹಾಗೆ ಔಷಧಿ ಗಿಡಗಳು ಸಹ ಕಡಿಮೆ ನೀರಿನಲ್ಲೂ ಚೆನ್ನಾಗಿ ಬೆಳೀತಾ ಇರ್ತವೆ. ಹೆಚ್ಚು ನೀರು ಕೊಟ್ಟಷ್ಟು ಅಷ್ಟೊಂದು ಒಳ್ಳೆ ಬೆಳವಣಿಗೆ ಕಾಣೋದಿಲ್ಲ. ರೈತ ಬಾಂಧವರೇ, ಈ ರೀತಿಯ ಅಂಶಗಳನ್ನ ನಾವು ಗಮನಿಸ್ತಾ ಇರಬೇಕು. ಪ್ರಾಣಿಗಳಲ್ಲೂ, ಪಕ್ಷಿಗಳಲ್ಲೂ, ಮನುಷ್ಯರಲ್ಲೂ ಹಾಗೆ ಹೆಚ್ಚೆಚ್ಚು ತಿಂದಷ್ಟು ಸಮಸ್ಯೆನೆ, ಹೆಚ್ಚೆಚ್ಚು ಉಣಿಸಿದಷ್ಟು ತೊಂದರೆಯೇ, ಹೆಚ್ಚೆಚ್ಚು ಮೇಯಿಸಿದಷ್ಟು ತೊಂದರೆಗಳು ತಪ್ಪಿದ್ದಲ್ಲ. ನೋಡಿ, ಕೆಲವಾರು ಪ್ರದೇಶಗಳಲ್ಲಿ ಎಮ್ಮೆಗಳನ್ನ, ಹಸುಗಳನ್ನ ಅಥವಾ ಮೇಕೆ ಕುರಿಗಳನ್ನ ಬೆಳಿಗ್ಗೆ ತಡವಾಗಿ ಹೊಡ್ಕೊಂಡು ಹೋಗ್ತಾರೆ, ಸಾಯಂಕಾಲ ತನಕ ಮೇಯಿಸ್ಕೊಂಡು ಬರ್ತಾರೆ, ರಾತ್ರಿ ಏನೂ ಹಾಕೋದಿಲ್ಲ. ಇನ್ನೂ ಕೆಲವೊಬ್ರು ಸಂಜೆ ಶುರು ಮಾಡ್ಕೊಳ್ತಾರೆ, ಇನ್ನೂ ಕೆಲವೊಬ್ರು ಮುಂಜಾನೆ ಶುರು ಮಾಡಿಕೊಂಡು 10-12 ಗಂಟೆಗೆ ಹೊಡ್ಕೊಂಡು ಬಂದು ಮುಂದಿನ ಕೆಲಸಗಳನ್ನ ಇವರು ಮಾಡ್ಕೊಳ್ತಾರೆ. ನಾವು ಹೇಗೆ ಪಳಗಿಸ್ತೀವ ಅನ್ನೋದು ಒಂದು, ಹಾಗೆ ಅವು ಸಹ ಇತಿಮಿತಿಗಳನ್ನು ಅರ್ಥ ಮಾಡ್ಕೊಳ್ತವೆ. ಸಿಂಧಿ ಹಸುಗಳು ತಿಂದಷ್ಟು ಮೇವನ್ನ ನಾಟಿ ಹಸುಗಳು ತಿನ್ನೋದಿಲ್ಲ ಅಂತ ಅನ್ಕೊಂಡು ಹೇಳೋದಿದೆ. ಹಾಗೆ ನೀರಿನ ಕೊರತೆ, ಮೇವಿನ ಕೊರತೆ ಎದುರಾದಾಗ ಇವು ಬಹಳ ಚೆನ್ನಾಗಿ ಆ ಪರಿಸ್ಥಿತಿಯನ್ನು ನಿಭಾಯಿಸಿಕೊಂಡು ಉಳಿತವೆ, ಬೆಳಿತವೆ. ಹೀಗೆ ನಿಸರ್ಗದಲ್ಲಿ ಏನೆಲ್ಲ ವಿಶೇಷತೆಗಳಿರೋದ್ರಿಂದ ನಾವು ಸಹ ನಮ್ಮ ಜೀವನದಲ್ಲಿ ಕೆಲವೊಂದನ್ನಾದ್ರೂ ನೋಡ್ಕೊಂಡು ಅವನ್ನ ಅನುಷ್ಠಾನಕ್ಕೆ ತಂದ್ಕೊಂಡು ಆನಂದದಾಯಕವಾಗಿರೋದು ಒಳ್ಳೆಯದೆ. ಶ್ರಮ ಪಡೆದಲನೇ ಅತಿಯಾಗಿ ತಿನ್ನೋದು, ಯಾವಾಗಲೂ ನೆರಳನ್ನೇ ಇಷ್ಟಪಡೋದು, ಬಿಸಿಲಿಗೆ ಹೋಗದೇ ಇರೋದು ಇತ್ಯಾದಿ ವಿಚಾರಗಳು ಒಳ್ಳೇದಲ್ಲ ಅಂತ ಅನ್ಕೊಂಡು ದುಡಿಮೆಗಾರರು, ಹಳ್ಳಿಗರು ಹೇಳೋದಿದೆ. ಆದರೆ ಪಟ್ಟಣಿಗರ ಬದುಕೆ ಬೇರೆ. ಆದರೂ ತಮ್ಮ ತಮ್ಮ ಮನೆಯ ಮುಂದೆ, ಹಿಂದೆ, ಮೇಲ್ಗಡೆ ಹಾಗೆ

ಪರಮೇಶ್ವರ ಹೆಗ್ಡೆಯವರ ಸ್ವರದಲ್ಲಿರುವ ಜೇಡರ ದಾಸಿಮಯ್ಯ ಅವರ ವಚನ. ಗಿರಿಗಳೆಲ್ಲ ಕೂಡಿ ಮೇರುಗಿರಿಗೆ ಸರಿಯಾಗಬಲ್ಲವೇ, ಗಿರಿಗಳೆಲ್ಲ ಕೂಡಿ ಮೇರುಗಿರಿಗೆ ಸರಿಯಾಗಬಲ್ಲವೇ, ತರುಗಳೆಲ್ಲ ಕೂಡಿ ಕಲ್ಪ ತರುವಿಗೆ ಸರಿಯಾಗಬಲ್ಲವೇ, ತರುಗಳೆಲ್ಲ ಕೂಡಿ ಕಲ್ಪ ತರುವಿಗೆ ಸರಿಯಾಗಬಲ್ಲವೇ.